ಭಜನ ಮಾಡೋ ನಿರಂತರ, ಭಜನ ಮಾಡೋ ನಿರಂತರ, ಹರಿ ಭಜನ ಮಾಡೋ ನಿರಂತರ, ಹರಿ ಭಜನ ಮಾಡೋ ನಿರಂತರ, ಪರಗತಿ ಇದು ನಿಧಾನ ನೋಡೋ, ಹರಿ ಭಜನ ಮಾಡೋ ನಿರಂತರ, ಪರಗತಿ ಇದು ನಿಧಾನ ನೋಡೋ, ಹರಿ ಭಜನ ಮಾಡೋ ನಿರಂತರ. ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಕೊನೆಯೊಳು ದುಃಖ ಅನೇಕ, ಕೊನೆಯೊಳು ದುಃಖ ಅನೇಕ, ಕೊನೆಯೊಳು ಹರಿ ಭಜನ ಮಾಡೋ ನಿರಂತರ, ಹರಿ ಭಜನ ಮಾಡೋ ನಿರಂತರ. ವೇದ ಶಾಸ್ತ್ರಗಳ ಓದಿದರೇನೋ, ವೇದ ಶಾಸ್ತ್ರಗಳ ಓದಿದರೇನೋ, ಸಾಧನೆಗಿದು ನಿರ್ಧಾರ ನೋಡೋ, ಸಾಧನೆಗಿದು ನಿರ್ಧಾರ ನೋಡೋ, ಹರಿ ಸಾರವು ಸಂಸಾರ ವಿಮೋಚಕ, ಸಾರವು ಬಹುದು ಸಂಸಾರ ವಿಮೋಚಕ, ಸೇವಿಸೋ ಹಯವದ ನನ್ನ ಹರಿ ಭಜನ ಮಾಡೋ ನಿರಂತರ.